ಬಂಗಾರದಲ್ಲಿ ಕಾಪರ್ ಒಂದಾಗ್ತದೆ, ಅವೆರಡು ಸಾವಯವ ಸಮಾನ ಲಕ್ಷಣಗಳು. ಅದು ಧಾತು, ಇದು ಧಾತು. ಅದು ಮೆಟಲು, ಇದು ಅಲ್ಲ. ಮೆಟಲ್ ಮೆಟಲ್ ಕರಗಿಸಿ ಬರುತ್ತದೆ. ದ್ರವ ದ್ರವ ಸ್ಥೂಲ ಶರೀರವಾದ ಚೈತನ್ಯ ಅಂತಾಗಿದ್ದಾದ್ರೆ, ಈ ಆತ್ಮ ಅನ್ನುವಂಥ ಚೈತನ್ಯ, ಸ್ಥೂಲ ಶರೀರ ಅನ್ನುವಂಥ ಚೈತನ್ಯ, ಎರಡು ಕೂಡ್ಕೊಂಡು ಅಂತ ಒಂದೇನೋ ಒಂದು ವಾದವನ್ನು ಸಿದ್ಧ ಮಾಡಬಹುದು. ಆದ್ರೆ ಹಾಗೆ ಜಡವು ಚೈತನ್ಯವು ಬೆರೆತುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಏನು ಸಂಬಂಧ ಹೋಗಿ? ಈ ಆತ್ಮನಿಗೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಏನು ಸಂಬಂಧ? ಸೂಕ್ಷ್ಮ ಶರೀರವು ಜಡವೇ, ಭಾವನೆಗಳು, ಅನಿಸಿಕೆಗಳು, ಪ್ರವೃತ್ತಿಗಳು, ವಾಸನಾಗಳು, ಇಂದ್ರಿಯ ಅರ್ಥಗಳು, ಇವೆಲ್ಲವನ್ನೂ ತನ್ನ ಗರ್ಭದಲ್ಲಿ ಇಟ್ಕೊಂಡಂತಹ ಶರೀರ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸಹಿತವಾದ ಈ ಒಂದು ಶರೀರ ಏನಿದೋ ಸೂಕ್ಷ್ಮ ಶರೀರ, ತನ್ನ ಸಹಜತೆಯಲ್ಲಿ ಸೂಕ್ಷ್ಮ ಶರೀರವು ಕೂಡ ಜಡ. ರೆಫರೆನ್ಸ್ ತಗೋಬೇಡ್ರಿ, ಶರೀರವು ತನ್ನ ಸಹಜದಲ್ಲಿ ಹೇಗೆ ಜಡವೋ, ಸೂಕ್ಷ್ಮವು ಕೂಡ ತನ್ನ ಸಹಜದಲ್ಲಿ ಜಡವೇ. ಆತ್ಮ ಚೈತನ್ಯ, ಚೇತನವಾದ ಆತ್ಮನಿಗೂ ಸೂಕ್ಷ್ಮ ಶರೀರಕ್ಕೂ ಯಾವುದೇ ಸಂಬಂಧ ಆಗುವ ಸಾಧ್ಯತೆ ಇಲ್ಲ. ಆದರೂ ಕೂಡ ನಾನು ಸುಖಿ, ನಾನು ದುಃಖಿ, ನಾನು ಕೆಲಸ ಮಾಡಿದೆ, ನಾನು ನಡ್ಕೊಂಡು ಬಂದೆ, ನಾನು ಓಡ್ತಾ ಓಡ್ತಾ ಬಂದೆ, ನಾನು ಊಟ ಮಾಡಿದೆ, ನಾನು ಇದ್ರೆ ಹೋಗ್ತೀನಿ, ನಾನು ದುಃಖಿ, ನಾನು ಸುಖಿ, ನಾನು ಪಾಪಿ ಅನ್ನುವ ಈ ಭಾವಗಳನ್ನು ನಾನು ವ್ಯಕ್ತಪಡಿಸ್ತೇನೆ. ಅದರ ಕೂಡ್ಕೊಂಡದ ಅಂತ ಇದೆ. ಇದು ಯಾವ ಥರ ಕೂಡ್ಕೊಂಡದ್ರಿ? ಯಾವ ತರಹದ ಕೂಡಿಕೊಳ್ಳುವಿಕೆ ಇದು? ಮತ್ತೆ ನೆನಪಿಸ್ತೀನಿ ಉದಾಹರಣೆಯನ್ನ. ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬವು ಹೋಗಿ ಕೂತಂತೆ. ಕನ್ನಡಿ ಒಳಗೆ ನನ್ನ ಪ್ರತಿಬಿಂಬ ಪ್ರವೇಶ ಆಗಿದೆಯೋ ಇಲ್ಲೋ, ಈ ಪ್ರವೇಶವನ್ನು ಯಾವ ಸ್ವರದಲ್ಲಿ ಕಿತ್ತುಕೊಳ್ತೀರಾ? ಪಕ್ಷಿಯು ಕೂಡನ್ನು ಪ್ರವೇಶಿಸಿದಂತೆ, ನದಿಯ ನೀರು ಸಮುದ್ರವನ್ನು ಪ್ರವೇಶಿಸಿದಂತೆ ಈ ಪ್ರವೇಶವನ್ನ ನಾವು ಕೇಳಿ ಬರೋದಿಲ್ಲ. ಮತ್ತೇನಿದು? ಇದು ಪ್ರತಿಬಿಂಬ, ಆಭಾಸ. ಆತ್ಮನು ಸ್ಥೂಲ ಶರೀರದಲ್ಲಿ ಆಭಾಸಮಯವಾಗಿ ಪ್ರವೇಶವಾಗಿದ್ದಾನೆ. ಆತ್ಮನು ಸೂಕ್ಷ್ಮ ಶರೀರದಲ್ಲಿ ಆಭಾಸಮಯವಾಗಿ ಪ್ರವೇಶವಾಗಿದ್ದಾನೆ. ಆತ್ಮನು ಕಾರಣ ಶರೀರದಲ್ಲಿ ಆಭಾಸ ಮಾತ್ರವಾಗಿ ಪ್ರವೇಶಗೊಂಡಿದ್ದಾನೆ. ಬೇಕು ಮುಂದೆ ಈ ಆಭಾಸ ಹೇಗುಂಟಾಯಿತು? ತನ್ಪಾಡಿಗೆ ತಾನಿಗೆ ಸುಮ್ಮನೆ ಇರೋದು ಬಿಟ್ಟು ಯಾಕೆ ಪ್ರವೇಶ ಮಾಡಲಿಕ್ಕೆ ಹೋಗಿದ್ದ? ಆಭಾಸವೇ ಇರಲಿ, ಅಜ್ಞಾನದಿಂದಾಗಿ ಅನ್ನುವುದನ್ನು ಹೊರತುಪಡಿಸಿ ಕೂಡಿಕೊಳ್ಳುವಿಕೆಗೆ ಬೇರೆ ಯಾವ ಕಾರಣವೂ ಸಿಗುತ್ತೆ. ತನ್ನ ಸ್ವರೂಪದ ಅರಿವು ಇಲ್ಲದವನಾಗಿ ಎದುರಿಗೆ ಏನು ಲಭ್ಯ ಇದೆಯೋ ಅದನ್ನೇ ತಾನು ಎಂದು ಭಾವಿಸುವುದೇ ಇಲ್ಲಿ ಕೂಡುವಿಕೆ. ಏನೋ ಹೇಳ್ತಾನೆ ನೆನಪಿಲ್ಲದು, ಐದೆಳೆ ಆರೆಳೆ ಚೈನ್ ಇರ್ತದೆ ಗೋಪು. ನಮ್ಮಲ್ಲಿ ಗೋಪತ್ತು ಕರೀತಾರೆ, ಗೋಪ್ ಚೈನ್. ನೀವು ಗೋಪು ತಂತೀರಿ, ನಾವು ಗೋಪು ಚೈನ್, ಗೋಪು ಚೈನ್ ಎಲ್ಲ ಸೇರಿ ಸುಮಾರು 3 ತೊಲೆ. ಸೊ ಇದ್ರ ಬೆಲೆ ಎಷ್ಟಾಗಬೇಕು ಅಂತ ಆ ತಾಯಿ ಅಕ್ಕಸಾಲಿಗರ ಹತ್ರ ತಗೊಂಡ್ಬರ್ತಾರೆ. ಅಕ್ಕಸಾಲಿಗರು ಎಷ್ಟು ಎಕ್ಸ್ಪರ್ಟ್ ಇರ್ತಾರೆ ಅಂತಂದ್ರೆ, ನೀವು ಕೊಟ್ಟ ತಕ್ಷಣ ಅದನ್ನು ತೋರಿಸ್ ಮಾಡ್ತಾರೆ ತೂಕ ಕರೆಕ್ಟ್ ಹೇಳ್ತಾರೆ. ಅದೇ ಹಿಂಗೆ ಹಿಂಗೆ ತೂಕ ಮಾಡಿ ಆ ಒಂದೊಂದು ಸಲ ತೂರಿದಾಗ ಏನು ಯಾಕಂದ್ರೆ ಆ ಗೋಪು ಚೈನ್ ತಾನು, ಆ ಗೋಪು ಚೈನ್ ತಾನು, ಚೈನ್ ತಾನು, ಆ ಚೈನೇ ತಾನು ಅನ್ನುವ ಭಾವ ಅವಳಿಗೆ ಯಾಕೆ ಮುಟ್ಟು ಗೊತ್ತಲ್ಲ. ಇದು ಚೈನು ಚೈನು, ನಾನು ನಾನು ಅಲ್ಲಿ ಟ್ರೆಜರಿಯಲ್ಲಿ ಇದ್ದದ್ದು ತಗೊಂಡ್ಬಂದು ತೋರಿಸ್ತಾ ಇದ್ದೇನೆ ಅವನಿಗೆ. ಇದೇ ಕೈಗಳನ್ನು ಅವನ ಕೈಯಲ್ಲಿ ಕೊಟ್ಟಿದ್ದೀನಿ. ಅದು ನಾನೇ ಆಗಿದ್ದರೆ ಕೊಟ್ಟು ತೆಗೆದುಕೊಂಡು ವ್ಯವಹಾರ ಸಾಧ್ಯವಿತ್ತ? ಆದರೂ ಕೂಡ ಯಾರದೋ ಕೈಯಲ್ಲಿರುವ ಚೈನು, ಎಲ್ಲಿಂದೋ ತಂದು ಕೊಟ್ಟಂತಹ ಚೈನು, ಅದರಲ್ಲಿ ನಾನು ಎನ್ನುವ ಭಾವ ಮೂಡಲಿಕ್ಕೆ ಕಾರಣ ಏನು? ಯಾವ ಥರ ಅಜ್ಞಾನ ವಿವರಿಸ್ರಿ ಅದನ್ನ? ಅದನ್ನು ಹೊರತುಪಡಿಸಿ ನಾನು ಬೇರೆ ಇದ್ದೇನೆ ಅನ್ನುವ ಎಚ್ಚರವೂ ಇಲ್ಲ. ಇನ್ನು ಚೆಂದ ಹೇಳಬೇಕ, ತನ್ನ ಎಚ್ಚರವು ತನಗಿಲ್ಲದೆ ಇರುವಿಕೆಯೇ ಅಜ್ಞಾನ. ತನ್ನ ಎಚ್ಚರವು ತನಗೆ ಇಲ್ಲದಿರುವಿಕೆಯೇ ಅಜ್ಞಾನ. ಈ ಅಜ್ಞಾನದಿಂದಾಗಿ ಏನಾಯ್ತು ಅಂದ್ರೆ, ಈ ಎದುರಿಗಿದ್ದಿರುವ ಚೈನೇ ನಾನು ಎನ್ನುವ ಭಾವ ಮೂಡಲಿಕ್ಕೆ ಸಾಧ್ಯ. ಎದುರಿಗಿರುವಂತ ಕಪ್ ಕಾಫಿ ನಾನು ಅಂತ ಮೂಡಲಿಕ್ಕೆ ಸಾಧ್ಯ? ಇವುಗಳಿಂದ ನಮಗೆ ಸಿದ್ಧವಾಗ್ತದೆ ನಮ್ಮ ಅನಿಸಿಕೆ ಅಂತ ಆಗಿದ್ದೆ ಆದರೆ ಸುಖ, ನಮ್ಮ ಅನಿಸಿಕೆಗೆ ವಿರುದ್ಧವಾಗಿದ್ದೆ ಆದರೆ ದುಃಖ. ನಾನಲ್ಲದ ವಿಷಯದಲ್ಲಿ, ನನ್ನದಲ್ಲದ ವಿಷಯದಲ್ಲಿ ನಾನು ನಂದು ಎನ್ನುವ ಭಾವವನ್ನು ಹೊಂದಲಿಕ್ಕೆ ಕಾರಣ ನನ್ನ ಎಚ್ಚರವು ನನಗಿಲ್ಲ. ನನ್ನ ಎಚ್ಚರವು ನನಗಿದ್ದದ್ದೇ ಆದರೆ ಆ ಮತ್ತು ನನ್ನ ಎಚ್ಚರವು ನನಗೆ ಸ್ಪಷ್ಟವಾಗಿದ್ದೆ ಆದರೆ ಅದು ಹೋಗಿ ಬಿಡಪ್ಪ, ಚೈನ್ ಅಲ್ಲಿದೆ, ನಾನು ಯಾಕೆ ಹಾಳಾಗ್ಲಿ, ನಾನು ಯಾಕೆ ಕುಂಡಾಗ್ಲಿ. ಕೆಲವು ಸಿನಿಮಾಗಳು ಟ್ರಾಜಿಡಿ ಅಂತ, ಟ್ರಾಜಿಡಿ ಅಂತ, ಏಕ ದ್ವಿಜಕ್ಕೆ ಇಬ್ಬರು ಚಿಗಿದು ಬಿಡ್ತಾರೆ, ಸತ್ತು ಹಳೆಯ ಫಿಲ್ಮ್. ಇವನು ಭಾರಿ ಕಷ್ಟಪಟ್ಟು ಸಿನಿಮಾ ನೋಡಿಕೊಂಡು, ನೀವೆಲ್ಲ ಉತ್ತಮ ಸಾಧಕರು, ಶ್ರೇಷ್ಠರು ಎಂದು ಸಿನಿಮಾ ಓದೋರೆಲ್ಲ ಏನು ಆ ಸಿನಿಮಾ ನೋಡ್ತಾ ಇರ್ತಾರೆ, ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ. ಕೊನೆ ಕೊನೆಗೆ ಬಂದಾಗ ಬಹಳ ಕ್ಯೂರಿಯಾಸಿಟಿ ಇರ್ತದೆ, ಇನ್ನೇನು ಅವರು ಪ್ರಾಣ ಬಿಡೋಗಿದ್ದಾರೆ. ಸೊ ಅದೆಲ್ಲ ಒಂಥರ ನಮ್ಮನ್ನು ಅನುರಪ್ ಮಾಡ್ಬಿಟ್ಟು ಅಂದ್ರೆ ಆ ದೃಶ್ಯ, ಆ ಸನ್ನಿವೇಶ, ಆ ಭಾವನಾ, ಆ ಅನಿಸಿಕೆಗಳು ಪ್ರೇಕ್ಷಕನನ್ನು ನುಂಗಿ ಹಾಕ್ಬಿಡ್ತಾರೆ. ಆಮೇಲೆ ಇನ್ನೇನು ಕಣ್ಣುಗಳಿಂದ ತರಾಕಾರವಾದ ನೀರು, ಕಣ್ಣೀರು ಸುರಿಬೇಕು. ಇನ್ನೇ ಹಾಫ್ ಎ ಫ್ರ್ಯಾಕ್ಷನ್ ಅಷ್ಟೊಳಗೆ ಲೈಟ್ ಹಚ್ಚಿಬಿಡ್ತಾರೆ, ಥಿಯೇಟರ್ನಲ್ಲಿ ಲೈಟ್ ಹಚ್ಚಿಬಿಡ್ತಾರೆ. ಅವು ಹೆಂಗ್ ಬಂದಿದ್ದು ಹಂಗೆ ವಾಪಸ್. ಈಗ ನನಗೆ ಹೇಳಿ, ಏನು ವಿಜ್ಞಾನ ಸೈನ್ಸ್ ಏನಾಗಿದೆ ಹೇಳಿ, ಅಲ್ಲಿ ಏನು ಸೈನ್ಸ್ ನಡೆದಿದೆ? ಎಚ್ಚರ ನೋಡಿದವರಿಗೆ ಹೇಳು, ನಾ ಪ್ರೇಕ್ಷಕ, ನಾನೊಬ್ಬ ಪ್ರೇಕ್ಷಕ ಮಾತ್ರ, ಆ ಕಥೆಗೂ ನನಗೆ ಸಂಬಂಧ ಇಲ್ಲ. ಒಂದು ಸೆಕೆಂಡ್, ನಾಟಿಂಗ್ ಒಂದು ಸೆಕೆಂಡ್, ಅರ್ಧ ಸೆಕೆಂಡ್ ನೋಡೋದು ನನ್ನ ಪೂರ್ತಿ ಪ್ರವೃತ್ತಿನ ಬದಲಾಗುತ್ತೆ. ಹಾಗಾದ್ರೆ ಆ ಕರುಣಾರಸದಲ್ಲಿ, ಆ ದುಃಖದ ಮಡುವಿನಲ್ಲಿ ನಾನು ನನ್ನ ತನವನ್ನು ಕಳ್ಕೊಂಡು ಅದೇ ನಾನು ಎನ್ನುವ ಭಾವವನ್ನು ಹೊಂದಬೇಕಾಗಿದ್ದಲ್ಲಿ ಕಾರಣ ಏನು ಅಂದ್ರೆ ನನ್ನ ಎಚ್ಚರ. ಸೇಮ್ ಥಿಂಗ್ ಯು ಬ್ರಿಂಗ್ ಟು ಯುವರ್ ಲೈಫ್ ಸ್ಟೈಲ್. ನಮ್ಮ ಜೀವನದಲ್ಲಿ ಅಷ್ಟೇ, ಒಂದು ಕ್ಷಣ, ಒಂದು ಕ್ಷಣ, ಆ ಒಂದು ಕ್ಷಣ ನಮಗೆ ಎಚ್ಚರ ಇರಬೇಕು ನೋಡಿ ಅಷ್ಟೇ. ಆ ಒಂದು ಕ್ಷಣ ನಮ್ಗೆ ಎಚ್ಚರ ಅಷ್ಟೊಳಗೆ ಏನೆಲ್ಲ ಆಗೋಗ್ಬಿಡ್ತದೆ, ಎಚ್ಚರ ಹಾಕಿಬಿಡುತ್ತೆ. ಇಲ್ಲಿ ಏನಾಗಿದೆ, ಪಂಚಕೋಶಾದಿ ಯೋಗೀನ ಪ್ರಾಣಮಯ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಐದು ಕೋಶಗಳು, ಈ ಐದು ಕೋಶಗಳಲ್ಲಿ ಏನಾಗಿದೆ ಅಂದ್ರೆ ತತ್ ತನ್ಮಯ ಇವ ಸ್ಥಿತ, ತತ್ ತನ್ಮಯ ಅವುಗಳಲ್ಲಿ ಪೂರ ತಾದಾತ್ಮ್ಯವಾದಂತೆ ಇವ. ಹಾಗೆಲ್ಲ ಏನಿಲ್ಲ, ಆತ್ಮ ಇರೋದೇ ಅದ, ಅನಾತ್ಮಗಳು ಇರೋದೇ ಅವರು. ಆದರೆ ಆತ್ಮನು ಅನಾತ್ಮನಲ್ಲಿ, ಅನಾತ್ಮವು ಆತ್ಮನಂತೆ ಇದ್ದಂತೆ ತೋರ್ತಾ ಇದೆ. ಕಥಂ, ಸುಂದರವಾದ ಉದಾಹರಣೆ ಕೊಡ್ತಾರೆ. ನೀಲ ವಸ್ತ್ರಾದಿ ಯೋಗೇನ ಯಥಾ ಸ್ಫಟಿಕ ತಥಾ ಶುದ್ಧಾತ್ಮ. ಎಷ್ಟು ಚಂದ ನೋಡಿ, ನೀಲ ವಸ್ತ್ರಾದಿ ಯೋಗೇನ, ಇಲ್ಲಿ ಜಪಾಕುಸುಮ ಇದೆ. ಏನಿದೆ ಜಪಾಕುಸುಮ? ಇದೊಂದು ದಾಸವಾಳ, ಕೆಂಪು ದಾಸವಾಳ ಹೂವು. ಮುದುಕೆ ಆಗಿದೆ ಮುರಿದೋಗಿ ಇದೆ ಪರ. ಈಗ ಸ್ಫಟಿಕ ನಿಮಗೆ ಗೊತ್ತು, ಪ್ರಿಸಮ್ ಸ್ಫಟಿಕ. ಅದನ್ನ ತಂದು ಇದ್ರ ಪಕ್ಕದಲ್ಲಿ ಇಟ್ಟರೆ ಸ್ಫಟಿಕ ಹೇಗೆ ಕಾಣಿಸ್ತದೆ? ಕೇಸರಿ ಹತ್ರ ಇಟ್ಟರೆ ನೀಲಿ ಹಸಿಟ್ರೆ ನೀಲವಸ್ತ್ರಾದಿಯೋಗಿ ಕೆಂಪು ಹಳದಿ ನೀಲಿ ಅನ್ನುವ ಬಣ್ಣ ಬಣ್ಣದ ಬೇರೆ ಬೇರೆ ಬಟ್ಟೆಗಳ ಸಾಮೀಪ್ಯದಲ್ಲಿ ಆ ಸ್ಫಟಿಕ ಎಂತ ಸ್ಫಟಿಕ ಶುದ್ಧ ಸ್ಫಟಿಕ ಏನಾಗ್ತದೆ ಅದು ಕೂಡ ಆ ಬಣ್ಣಗಳಂತಾನೆ ಬದಲಾದಂತೆಯೋ ಏನಾಗಿದೆಯೋ ಅಷ್ಟೇ ಈ ಶುದ್ಧ ಸ್ಫಟಿಕ ತಂತಿರುವ ಆತ್ಮ ಪಂಚಕೋಶಗಳ ಯೋಗದಿಂದಾಗಿ ಸಂಬಂಧಗಳಿಂದಾಗಿ ಅದು ಏನೇನೋ ಆದಂಗೆ ಅನಿಸ್ತದ ಏನಂತ ಅನಿಸ್ತದ ಅದಕ್ಕೆ ಶರೀರ ಇದೆ ಅಂತ ಅನಿಸ್ತದ ಅದಕ್ಕೆ ಭಾವನೆಗಳಿದೆ ಅಂತ ಅನಿಸ್ತದ ಅಂತ ಅನಿಸ್ತದ ಸಮಸ್ತ ಲೋಕವೇ ಈ ಕನಸಿನಲ್ಲಿದ್ದರಿಂದಾಗಿ ಸಮಸ್ತ ಲೋಕವೇ ಈ ಪ್ರಕಾರವಾದಂತಹ ಒಂದು ಭಾವದಲ್ಲಿ ಮುಳುಗಿದ್ದರಿಂದಾಗಿ ನಮಗೆ ಅದು ತೋರಿಕೆ ಅಂತ ಅನಿಸ್ತಾ ಇಲ್ಲ ಅದು ಏನಂತ ಅನಿಸ್ತಾ ಇದೆ ಅದು ಸತ್ಯ ಹಸಿವೆ ಆಗೋದು ಸತ್ಯ ಈಗ ಜಕ್ಕೊಂಡೆ ಹಸಿವೆ ಹೋಯಿತು ಅನ್ನೋದು ಸತ್ಯ ಮುದ್ರ ಸತ್ಯ ಹೇ ಮಾತಾಡಿ ಹುಬ್ಬಳ್ಳಿ ಮಾತಾಡಿ ಮರ್ತ್ಬಿಟ್ಟೆ ಎರಡು ಮುದ್ರ ಹೇಳ್ಕೊಟ್ರು ಎರಡು ಮುದ್ರ ಹೇಳ್ಕೊಟ್ರು ಖಾಲಿ ಮಜಾ ಇರ್ತದೆ ಮುದ್ರಾಶಾಸ್ತ್ರ ಖಾಲಿ ಮಜಾ ಇರ್ತದೆ ಮೊದಲು ಅದು ಹೆಂಗೆ ಕೆಲಸ ಮಾಡ್ತದ ಅಂತ ಹೇಳಿದ್ರು ನಾ ಸ್ಟಡಿ ಮಾಡಿ ನೋಡಿದೆ ಅದನ್ನು ಅದು ಏನು ಹೇಳ್ಕೊಟ್ಟಿದ್ದದು ಹೆಂಗೆ ಹಿಂಗಲ್ಲ ಹಾ ಹಿಂಗ ಹಾ ಕರೆಕ್ಟ್ ಹಾ ಹಿಂಗೆ ಹಿಂಗ್ ಕೂತು ಹಿಂಗ್ ಹಿಂಗ್ ಮಾಡಿ ಕೂತ್ಕೊಂಡ್ರೆ ಏನಾಗ್ತದೆ ಇದು ಉಸಿರು ಮೇಲೆ ಉಸಿರಾಗ್ತಿಲ್ಲ ಆಮೇಲೆ ಹಿಂಗ ನನಗೆ ಗೊತ್ತದೆ ಹಿಂಗ್ ಹಿಂಗ ಮೇಲೆ ಆಮೇಲೆ ಇನ್ನೊಂದೇನ ಹಿಂಗ್ ಮಾಡೋದು ಅದೇ ಕೆಲಸ ಹಿಂಗ್ ಮಾಡಿದ್ರೆ ಕೆಳಗೆ ಹೌದಲ್ಲ ಹಿಂಗ್ ಮಾಡಿದ್ರೆ ಕೆಳಗೆ ಉಸಿರಾಟ ಕೆಳಗೆ ಬಟ್ಟೆಯಿಂದ ಕೆಳಗೆ ಉಸಿರಾಟದಿಂದ ಆಗ್ತದೆ ಹಿಂಗ್ ಮಾಡಿದ್ರೆ ತಿಳಿ ಮುಂದಿನ ಮೇಲೆ ಉಸಿರಾಟದಿಂದ ಆಗ್ತದೆ ಅಂತ ಮೊದಲು ಹೇಳಿಬಿಡ್ತ ಆದ್ಮೇಲೆ ಹಿಂಗ್ ಕುಡಿದ್ಬಿಡ್ತದೆ ಹೌದಲ್ಲ ಮೇಲೆ ಆಗಿದ್ದದ್ದು ಎಲ್ಲ ಏನಂದ್ರೆ ಇವ ಹೀಗಾಗಿ ಯಾರು ಹೊಡೆದರೆ ಆದ್ರೆ ನಮ್ಮ ಹತ್ರಿಗೆ ಔಷಧ ಕೊಟ್ಟಿಗೆ ಬರ್ತೀನಿ ನೋಡ್ತಾರೆ ಹೇ ರಾಮ ಪಂಚಕೋಶಾದಿ ಯೋಗೇನ ತನ್ಮಯ ಇವಸ್ಥಿತ ಯುವಕಾರ ಯುವಕಾರ ಯಾಸ್ತೋ ಹೇಗೆ ಪತಿಕವು ಸ್ಫಟಿಕದ ಸ್ಫಟಿಕದ ಲಿಂಗ ಸ್ಫಟಿಕದ ಹಾರ ಅದು ಕೆಂಪು ಹೂವಿನ ಸಾನ್ನಿಧ್ಯದಲ್ಲಿ ತಾನು ಕೆಂಪಾದಂತೆ ನೀಲಿ ಹೂವಿನ ಸಾನ್ನಿಧ್ಯದಲ್ಲಿ ನೀಲಿ ಆದಂತೆ ಹಳದಿ ಹೂವಿನ ಸಾನ್ನಿಧ್ಯದಲ್ಲಿ ಹಳದಿ ಆದಂತೆ ಇವ ಹಾಗೆಯೇ ಶುದ್ಧ ಸ್ಫಟಿಕದಂತಹ ಆತ್ಮ ಈ ಪಂಚಕೋಶಗಳ ಸಾನ್ನಿಧ್ಯದಲ್ಲಿ ಯಾವಾಗ ಯಾವಾಗ ಯಾವ್ಯಾವ ಕೋಶಗಳು ಲಭ್ಯವಿದೆಯೋ ಆವಾಗ ಆವಾಗ ಆತ್ಮ ಏನಾದಂತೆ ಆ ಕೋಶವೇ ತಾನಾದಂತೆ ಇದು ನಮ್ಗೆ ಹಂಗ ಅನಿಸೋದಿಲ್ಲಲ್ಲ ಅದಂತೆ ಅಂತೆ ಕಂತೆ ನಮ್ಗೆ ಅನಿಸೋದಿಲ್ಲಲ್ಲ ಯಾಕಂದ್ರೆ ನಾವು ಟೋಟಲಿ ಆ ಭಾವದಲ್ಲೇ ಇದ್ದೀವಿ ಟೋಟಲಿ ಸೂರ್ಯ ಉದಯ ಆಗೇ ಇಲ್ಲ ಸೂರ್ಯ ಉದಯ ಆದಂತೆ ಹುಣ್ಣಿಮೆ ಅಮಾಸೆ ಬಂದೇ ಇಲ್ಲ ಹುಣ್ಣಿಮೆ ಅಮಾಸೆಗಳಾದಂತೆ ಎಲ್ಲವೂ ಕೂಡ ನಮಗೂ ಸತ್ಯ ಸತ್ಯ ಸತ್ಯ ಅಂತ ಇವತ್ತೇನ್ರಿ ನಿನ್ನೆನ್ರಿ ಯುಗ ಯುಗಗಳಿಂದೇನ್ರಿ ಕಲ್ಪ ಕಲ್ಪಗಳಿಂದ ನಮಗೆ ಇದೇ ಅನುಭವ. ಸುಮ್ಮನೆ ಒಂದು ಡಾರ್ಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಬಯಸಿಕೊಂಡು ಹೋಗಿ ಬೈಟ್ ಹಾಕ್ತೋ ಇಷ್ಟಕ್ಕನ ಹೌದಲ್ಲ ಸಾಮ್ರಾಜ್ಯ ಕರೆಕ್ಟ್ ಏನ್ ಕರೆಕ್ಟ್ ಇಷ್ಟೇ ಒಂದು ಸೆಕೆಂಡ್ ನೊಳಗೆ ನಾವು ಎಷ್ಟು ತಕ್ಷಣ ಬ್ರೈನ್ ವಾಶ್ ಆಗಿಬಿಡ್ತೀವಿ. ಹಿಂಗ್ ಮಾಡಿಕೊಳ್ಳೋದು ಹಿಂಗ ಆಗ್ತದೆ ಒಂದು ಸೆಕೆಂಡ್ ಒಂದು ನಿವಾಸ ಆಗುತ್ತೀವಿ. ಇದು ಜನ್ಮ ಜನ್ಮಾಂತರದಿಂದ ಹುಟ್ಟು ಸಾವು ಹುಟ್ಟು ಸಾವು ರಾಜ ದೇಶ ಪಾಪ ಪುಣ್ಯ ಪಾಪಿ ಧರ್ಮ ಅಧರ್ಮ ಇದು ಒಂದ ಎರಡ ಇಷ್ಟ ಅನಿಷ್ಟ ಕೆಟ್ಟದು ಒಳ್ಳೆಯದು ಬೇಕು ಬೇಡ ಬರೀ ಇವ ಇವ ಅವು ಇವ ಯಾಕೆ ಅನಿಸ್ತವೆ ಎಲ್ಲೋ ಇವ ಅನಿಸದೆ ನಮಗೆ. ಹೀಗಾಗಿ ಈ ತೋರಿಕೆ ಮಾತ್ರವಾದ ಜೀವಾತ್ಮ ಇವತ್ತಿನ ಮಟ್ಟಕ್ಕೆ ಶಾಶ್ವತ ಜೀವಾತ್ಮ ಆಗಿ ಉಳಿದ್ಬಿಟ್ಟ. ಜನ್ಮ ಜನ್ಮಾಂತರದವರೆಗೂ ಇವನು ಶಾಶ್ವತ ಜೀವಾತ್ಮ. ಅದಕ್ಕೆ ಸ್ವಾಮಿ ನಾವು ಮೊದಲೇ ಹೇಳೇವೆ ನಿಮಗೆ, ನಾವು ಶಾಶ್ವತವಾದ ಜೀವಾತ್ಮ ಪರಮಾತ್ಮ ಉಡುಪಿಯೊಳಗಿದ್ದಾನೆ ಅವನೇ ಶ್ರೇಷ್ಠ. ನಾವೆಲ್ಲ ದಾಸಸ್ಯ ದಾಸಸ್ಯ ದಾಸಸ್ಯ ದಾಸ ಆಯ್ತಪ್ಪ. ಈಗ ಹೇಗೆ ಈ ಸಂಘಾತ ಆಯಿತು? 16ನೇ ಶ್ಲೋಕ. ವಪಸ್ತುಷಾದಿ ವಿಕೋಶೈ ಯುಕ್ತಂ ಯುಕ್ತ್ಯವಧಾತಕ ಆತ್ಮಾನಮಂತರಂ ಶುದ್ಧಂ ವಿವಿಚ್ಯಾತಂಡುಲಂ ಯಥಾ ವಪಸ್ತುಷಾದಿ ವಿಕೋಶೈ ಯುಕ್ತಂ ಯುಕ್ತ್ಯವಧಾತಕ ಆತ್ಮಾನಮಂತರಂ ಶುದ್ಧಂ ವಿವಿಚ್ಯಾತಂಡುಲಂ ಯಥಾ ವಪುಃ ಶರೀರ. ಎಷ್ಟು ಶರೀರಗಳು, ಎಷ್ಟು ಕೋಶಗಳು? 5 ಕೋಶಗಳಿಂದ ಸಹಿತವಾದ 3 ಶರೀರಗಳಿಂದ ಕೂಡಿದ 3 ಅವಸ್ಥೆಗಳಲ್ಲಿ ತನ್ನ ತನ್ನ ಪಾತ್ರವನ್ನ ನಿರ್ವಹಿಸುತ್ತಿರುವಂತಹ ಇವುಗಳಲ್ಲಿ ಇವುಗಳ ಜೊತೆ ಯುಕ್ತಂ ಇವುಗಳ ಜೊತೆ ಈ ಕೋಶಗಳ ಜೊತೆ ಈ ಕೋಶಗಳ ಜೊತೆ ಕೂಡಿಕೊಂಡಿರುವಂತಹ ಆತ್ಮಾನಂ ಆತ್ಮನನ್ನ ಏನ್ ಮಾಡ್ಬೇಕೀಗ? ಯುಕ್ತಿ ಅವಘಾತಕ ಯುಕ್ತಿ ಅವಘಾತಕ ಶುದ್ಧನಾದ ಈ ಆತ್ಮನನ್ನ ಯುಕ್ತಿ ಅವಘಾತಕ ವಿವಿಚ್ಯಾತ ಬೇರ್ಪಡಿಸ್ಕೋಬೇಕು. ಯಥಾ ತಂಡುಲಂ ವಿವಿಚ್ಯಾತ್ ಯಥಾ ತಂಡುಲಂ ವಿವಿಚ್ಯಾತ್ ತಥಾ ಪಂಚಕೋಶ ಅರ್ಥಾತ್ ಕೋಶೈ ಯುಕ್ತಂ ಶುದ್ಧಂ ಆತ್ಮಾನಂ ಕೋಶೈ ಯುಕ್ತಂ ಶುದ್ಧಂ ಆತ್ಮಾನಂ ಏನ್ ಮಾಡ್ಕೋಬೇಕು? ಬೇರ್ಪಡಿಸ್ಕೋಬೇಕು. ವಿವಿಚ್ಯಾತ ಶಬ್ದ ಬಹಳ ಸುಂದರವಾದ ಶಬ್ದ ಇದು. ವಿವೇಚನೆಯಿಂದ ಕೂಡಿ ತಂಡುಲಂ ಅಂದ್ರೆ ಭತ್ತ. ಯಥಾ ತಂಡುಲಂ ಭತ್ತವನ್ನ ಭತ್ತದಿಂದ ಮೇಲಿನ ಹೊಟ್ಟು ಬೇರೆ ಆಮೇಲೆ ಅಕ್ಕಿ ಬೇರೆ ಮಾಡ್ತಾರೆ. ಹ್ಯಾಂಗ ಮಾಡ್ತಾರೆ? ಕುಟ್ಟಿ ಕುಟ್ಟಿ ಕುಟ್ಟಿ ಮಾಡ್ತಾರೆ. ಅದಕ್ಕೆ 3 ಕೋಶಗಳಂತೂ ಇದ್ದದ್ದು ಕಂಡು ಬರ್ತದೆ. ಒಂದು ಶುದ್ಧ ಬಿಳಿ ಅಕ್ಕಿ, ಅದ್ರ ಮೇಲ್ಗಡೆ ಬ್ರಾನ್ ಅಂತ ಕರಿತೇವೆ ನಾವು, ಏನದು ಒಟ್ಟು ಒಟ್ಟು ಬೇರೆ ತೌಡು ಬೇರೆ. ಬ್ರಾಂಡ್ ತೌಡ ಸಿಪ್ಪೆ ಸೊ ಸಿಪ್ಪೆ ಹೊತ್ತು ಇದು ತೌಡು ಆಮೇಲೆ ಹಾಕ್ತಿ ಹೌದಾ. ಸೊ ಮೊದಲು ಕುಟ್ಟಿದಾಗ ಏನು ಹೋಗ್ತದೆ? ಸಿಪ್ಪೆ ಹೋಗ್ತದೆ. ಆಮೇಲೆ ಇನ್ನೂ ಕುಟ್ಟಿದಾಗ ಆ ಮ್ಯಾಲಿಂದು ಅದೇನು ಕೆಂಪು ಅದಕ್ಕೆ ಕೋಟಿಂಗ್ ಇರ್ತದೆ, ಆ ಕೆಂಪು ಕೋಟಿಂಗ್ ಹೋಗ್ತದೆ. ಮತ್ತು ಕುಟ್ಟಿದಾಗ ನಮಗೆ ಶುದ್ಧವಾದ ಬಿಳಿ ಅಕ್ಕಿ ಸಿಗ್ತದೆ. ಅಂದರೆ ಮೂರು ಕೋಶಗಳಿಂದ ಸಹಿತವಾದ ಆ ಭತ್ತದಿಂದ ಅಕ್ಕಿಯನ್ನು ಹೇಗೆ ಬೇರ್ಪಡಿಸಿದೆಯೋ ಹಾಗೆ ಐದು ಕೋಶಗಳಿಂದ ಕೂಡಿದಂತಹ ಈ ಜೀವಾತ್ಮನನ್ನ ಏನ್ ಮಾಡ್ಬೇಕೀಗ? ನೀವು ಎಷ್ಟು ಮಂದಿ ಒನಕೆ ಕುಟ್ಟಿರೋ ಗೊತ್ತಿಲ್ಲ, ನಾನು ಕುಟ್ಟಿದ್ದೀನಿ. ಅದ್ರೊಳಗೆ ಸ್ಟೈಲ್ ಇದೆ, ಅದ ಸ್ಟೈಲ್ ಇದೆ. ನೀವು ಎಷ್ಟು ಎತ್ತಿದ್ರು ಅದ್ರ ಲಂಬಕೋನವಾಗಿ ಹಿಡಿಬೇಕದ, ಲಂಬಕೋನವಾಗಿ ಹಿಡಿದಾಗ ಮಾತ್ರ ಆ ವರ್ಲ್ಡ್ಗೆ ಕರೆಕ್ಟ್ ಆಗಿ ಹೋಗ್ತದೆ. ನೀವು ಸ್ವಲ್ಪ ಹಿಂಗೆ ಹಿಂಗೆ ಮಾಡಿದ್ರಿ ಅಂತಂದ್ರೆ ತಲೆ ಹೊಡ್ಕೊಂಬೋದೆ. ಹಾ, ಇಷ್ಟು ದಪ್ಪ ಇರ್ತದೆ ಒನಕೆ, ಐದಡಿ ಎತ್ತರ ಇರ್ತದೆ, ನಾಲ್ಕಡಿ ಐದಡಿ ಎತ್ತರ ಇರ್ತದೆ. ಇದು ಸಾಮಾನ್ಯನ ಕೆಳಗೆ ಮತ್ತೆ ಅದಕ್ಕೆ ಏನಿರ್ತದೆ? ರಿಂಗ್ ಕೆಳಗಿರ್ತದೆ, ಮ್ಯಾಲೆ ಇರ್ತದೆ, ಎರಡು ಕಡೆಗೆ ಇರ್ತದೆ. ಎರಡು ಕಣ್ಣು ಬೇಕು, ಬಳೆ ಒಂದು ಬಳೆ ಇರ್ತದೆ, ಕಬ್ಬನ ಬಳೆ, ಗೌಡ ಮನೆ ಇತ್ತಂದ್ರೆ ಹಿತ್ತಾಳು ಬಳೆ ಇರ್ತದೆ, ದೇಶಾನ ಮನೆ ಇತ್ತಂತಂದ್ರೆ ಬೆಳ್ಳಿ ಬೆಳ್ಳಿ ಇರ್ತದೆ. ಏ ನೋಡಿಲ್ಲ, ನೀವು ನೋಡಿಲ್ಲ, ನಾನು ನೋಡಿದ್ದೀನಿ. ಅವರವರ ಅಂತಸ್ತಿ ತಕ್ಕಂತೆ ಈಗ ಈ ಈ ಮನೆ ಇದ್ದರೆ ಇನ್ನು ಯಾವ್ದರಿಂದ ಕುಟ್ಟಬೇಕು ಅದನ್ನ? ಹಾಗಾದ್ರೆ ಕುಟ್ಟಿದ್ರೆ ನೀವು ಉಳಿತೀಯ? ಕುಟ್ಟಿಸ್ಕೊಳ್ಳಿಕ್ಕೆ ನೀವು ಉಳಿತೀಯ? ಮತ್ತೆ ಹೆಂಗ್ರಿ ಬೇರೆ ಮಾಡ್ಬೇಕು? ಹೋಗಿ ಹೋಗ್ತದಲ್ಲ ಈಗ ಅದು ಆಭಾಸ ಮಾತ್ರವಾದ ಕೂಡುವಿಕೆ ಆಗಿದ್ದರಿಂದ, ಕಾರಣವು ಅಜ್ಞಾನವಾಗಿದ್ದರಿಂದ ಜ್ಞಾನದಿಂದ ಕುಟ್ಟಬೇಕದ. ಜ್ಞಾನಾಭ್ಯಾಸಾತ್ ವಿನಿರ್ಮಲಂ, ಜ್ಞಾನಾಭ್ಯಾಸ. ಮತ್ತೆ ಮತ್ತೆ ಏನ್ ಸ್ವಾಮಿ ಜ್ಞಾನಾಭ್ಯಾಸ? ಅನ್ವಯ ವ್ಯತಿರೇಕ, ಅಧ್ಯಾರೋಪ ಅಪವಾದ, ಅವಸ್ಥಾತ್ರಯ ಸಾಕ್ಷಿ, ಇವೆಲ್ಲ ಜ್ಞಾನ ಅಭ್ಯಾಸಗಳು. ಈ ಜ್ಞಾನ ಅಭ್ಯಾಸವನ್ನ ಅಭ್ಯಾಸ ಅನ್ನೋ ಶಬ್ದ ನಿಮಗೆ ಕೇಳಿಸಿದ ತಕ್ಷಣ ತಿಳ್ಕೊಂಡ್ಬಿಡ್ಬೇಕು. ಎಂದೋ ಒಂದು ದಿವಸ ಕೂತ್ಕೊಂಡು ಪುಸ್ತಕ ತೆಗೆದು ನೋಡೋದಲ್ಲ, ಇದು ಅಭ್ಯಾಸ ಅಲ್ಲ. ಅಭ್ಯಾಸ ಅಂದ್ರೆ ಸತತವಾಗಿ ಏಕಮುಖವಾದ ಚಿಂತನೆ ನಡಿಬೇಕು. ಏಕಮುಖವಾದ ಚಿಂತನೆ ಏನು? ಏಕಮುಖವಾದ ಚಿಂತನೆ, ಇದು ಆತ್ಮ, ಇದು ಅನಾತ್ಮ, ಇದು ಅನ್ವಯ, ಇದು ವ್ಯತಿರೇಕ, ಇದು ಅಧ್ಯಾರೋಪ. ಇದನ್ನ ಈ ಪ್ರಕಾರವಾಗಿ ತೆಗೆದುಹಾಕಬೇಕು. ಅಪವಾದ, ಇದು ಮಿಥ್ಯಾ, ಇದು ಸತ್ಯ, ಇದು ಆತ್ಮ, ಇದು ಅನಾತ್ಮ. ಇವುಗಳನ್ನ ಏಕಮುಖವಾಗಿ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಪ್ರಕ್ರಿಯೆದ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಜಿಜ್ಞಾಸ ಮಾಡಬೇಕು, ಆ ಪ್ರಕ್ರಿಯೆದ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು. ಉದಾಹರಣೆಗೆ ಇದು ಎಚ್ಚರ ಕನಸು ಒಂದು ಗಾರನಿದ್ರೆ ಅನ್ನುವ ವಿಷಯದಲ್ಲಿ ಜಿಜ್ಞಾಸ ಮಾಡ್ತಾ ಇದ್ದಾಗ ನಾವು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಆಗಲಿ ಅಥವಾ ಆತ್ಮಾನಾತ್ಮ ಪ್ರಕ್ರಿಯೆ ಆಗಲಿ ಅಲ್ಲಿ ಜಿಜ್ಞಾಸ ಮಾಡ್ಲಿಕ್ಕೆ ಹೋಗುವ. ನಾವು ಹಾಗೆ ಮಾಡ್ತೀವಿ, ಒಂದರ ಬಗ್ಗೆ ಜಿಜ್ಞಾಸ ಮಾಡ್ತಾ ಇದ್ದಾಗ ಅದು ಇನ್ನೊಂದು ನಮ್ಗೆ ನೆನಪಿಗೆ ಬರ್ತದೆ, ಅಲ್ಲಿ ಹಂಗೆ ಹೇಳಿರ್ತದ ಅಂತ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಅದು ಮಿಕ್ಸ್ ಮಾಡ್ಕೊಂಡಾಗ ಅದು ಅರ್ಥ ಆಗೋದಿಲ್ಲ, ಈಗ ಹೇಳಿಕೊಟ್ಟದ್ದು ಅರ್ಥ ಆಗುತ್ತೆ, ಗೋಜಿ ಆಗ್ತದೆ, ಗೊಂದಲ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಈ ಚಿಂತನೆ ಮಾಡುವಾಗ ಈ ಚಿಂತನೆ, ಆ ಚಿಂತನೆ ಮಾಡ್ಬೇಕಾದ್ರೆ ಆ ಚಿಂತನೆ. ಅಂತೂ ವೈಚಾರಿಕವಾದ ಚಿಂತನೆಯಲ್ಲಿಯೇ ನೀನು ಇದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ. ಏತರಿಂದ ಏನನ್ನ ಬೇರ್ಪಡಿಸ್ಬೇಕು? ಪಂಚಕೋಶಗಳಿಂದ ಆತ್ಮನ್ನ ಬೇರ್ಪಡಿಸ್ಕೋಬೇಕು. ಹಾಗೆ ವಿವೇಚನಾ ಶಕ್ತಿ, ಆ ವಿವೇಚನಾ ಶಕ್ತಿಯನ್ನ ಏನು ಶಾಸ್ತ್ರವು ಮಾರ್ಗದರ್ಶನ ಮಾಡುತ್ತದೆಯೋ ಅದನ್ನ ಪ್ರಕ್ರಿಯಾ ಅಂತ ಕರೀತಾರೆ. ಪ್ರಕ್ರಿಯಾ ಅಂದ್ರೆ ಏನು? ಯಾವ ಮಾರ್ಗದರ್ಶನದಲ್ಲಿ ಶಾಸ್ತ್ರವು ನಮಗೆ ವಿವೇಚನೆಯನ್ನ ಮಾಡುತ್ತದೋ ಅದಕ್ಕೆ ಪ್ರಕ್ರಿಯಾ ಅಂತ ಕರೀತಾರೆ. ಅವಸ್ಥಾತ್ರಯ ಪ್ರಕ್ರಿಯಾ, ಆತ್ಮಾನಾತ್ಮ ಪ್ರಕ್ರಿಯಾ, ಅಧ್ಯಾರೋಪ ಅಪವಾದ ಪ್ರಕ್ರಿಯಾ, ಅನ್ವಯ ವ್ಯತಿರೇಕ ಪ್ರಕ್ರಿಯೆ, ಇವೆಲ್ಲ ಪ್ರಕ್ರಿಯೆ. ಇವುಗಳನ್ನು ಸುಧಾರಿಸದ ಶಬ್ದಗಳಲ್ಲಿ ಸಂಪ್ರದಾಯ ಅಂತ ಕರಿತೀವಿ. ಇನ್ನೂ ಸುಧಾರಿಸಿದ ಶಬ್ದಗಳಲ್ಲಿ ಮೆಥಡಾಲಜಿ ಅಂತ ಕರಿತೀವಿ. ಮೆಥಡಾಲಜಿ ಅಂದಾಗ ಪೂಜ್ಯ ಸ್ವಾಮೀಜಿಯವರು ಕೊಟ್ಟಂತಹ ಅದು ಶಬ್ದ. ಅದಕ್ಕೆ ಮುಂಚೆ ಬೇರೆ ಯಾವ ಗ್ರಂಥಗಳಲ್ಲೂ ಆ ಮೆಥಡಾಲಜಿ ಅನ್ನೋ ಶಬ್ದ ಇದ್ದಿದ್ದಿಲ್ಲ. ಪೂಜ್ಯ ಸ್ವಾಮೀಜಿಯವರು ಪಬ್ಲಿಷ್ ಮಾಡಿದ ಪಬ್ಲಿಕೇಶನ್ಸ್ ಅಲ್ಲಿ ಮಾತ್ರ ಅದು ನಿಮ್ಗೆ ಬರ್ತದೆ ಮೆಥಡಾಲಜಿ. ಒಂದು ತೂಕ ಇನ್ನೂ ಜಾಸ್ತಿ ಕಿಮ್ಮತ್ತು, ಅದ್ರ ವ್ಯಾಲ್ಯೂ ಸಿಂಪಲ್ ಪ್ರಕ್ರಿಯಾ ಸಂಪ್ರದಾಯ ಅನ್ನುವ ಈ ಎಲ್ಲ ಶಬ್ದಗಳಿಗಿಂತ ಇನ್ನು ಹೆಚ್ಚಿನ ಅರ್ಥವನ್ನ ನಾವು ಮೆಥಡಾಲಜಿಯಲ್ಲಿ ಕಾಣ್ತೀವಿ. ಹೀಗೆ ನಾನು ಅದಕ್ಕೆ ಪ್ರಯೋಗ ಮಾಡಿದ ಶಬ್ದ ಪ್ರಮಾಣ ಬೇರೆ, ಪ್ರಯೋಗ ಮಾಡುವ ಕಲೆ ಬೇರೆ. ಇದು ನಾನು ಭಾಷಾಂತರಿಸಿದ ಶಬ್ದ. ಪ್ರಮಾಣ ಬೇರೆ, ಪ್ರಮಾಣವನ್ನ ಪ್ರಯೋಗಿಸುವ ಕಲೆ ಬೇರೆ. ಒಂದು ವೇಳೆ ಬರೀ ಅನ್ವಯ ವ್ಯತಿರೇಕ ಅಥವಾ ಆತ್ಮಾನಾತ್ಮ ಅಂತ ಅಂದಿದ್ದಾದ್ರೆ ಅಷ್ಟೇನು ಕೈ ಬಿಟ್ಕೋಬಹುದಾಗಿತ್ತು. ಆದ್ರೆ ಅಷ್ಟಕ್ಕೆ ಅದು ಏನು ಅನಿಸೋದಿಲ್ಲ, ಮೆಥಡಾಲಜಿ ಅನಿಸೋದಿಲ್ಲ. ಅದನ್ನ ಪ್ರಯೋಗ ಮಾಡುವ ಕಲೆ, ಶಬ್ದಗಳನ್ನ ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟ್ ನಲ್ಲಿ ಯಾವ ಮಟ್ಟದಲ್ಲಿ ಉಪಯೋಗ ಮಾಡಬೇಕು, ಅದರ ಅರ್ಥವನ್ನ ಎಷ್ಟು ಮಟ್ಟಿಗೆ ಚೆಕ್ಕೊಂಡು ಹೋಗ್ಬೇಕು, ಎಲ್ಲಿ ನಿಲ್ಲಿಸಬೇಕು, ಇನ್ನೂ ಅದನ್ನು ವಿವರಿಸಲಿಕ್ಕೆ ಸಾಧ್ಯವಿದೆಯೋ, ಅವಶ್ಯಕತೆ ಇದ್ರೆ ವಿವರಿಸ್ಬೇಕು, ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನ ಹಿಂದೆ ತಕ್ಕೋಬೇಕು. ಶಬ್ದಗಳನ್ನ ಪ್ರಯೋಗಿಸಲಿಕ್ಕೂ ಸಮರ್ಥ ಇರಬೇಕು, ಪ್ರಯೋಗಿಸಿದ ಶಬ್ದವನ್ನ ವಾಪಸ್ ತಗೊಳಿಕ್ಕೂ ಸಾಮರ್ಥ್ಯ ಇರಬೇಕು. ಇದಷ್ಟು ಎರಡು ಬರ್ತದೆ, ಪ್ರಯೋಗದೊಳಗೆ ಬರ್ತದೆ. ಇದನ್ನ ಪೂಜ್ಯ ಸ್ವಾಮೀಜಿಯವರು ಮೆಥಡಾಲಜಿ ಅಂತ. ಸ್ವಾಮೀಜಿ ಒಂದು 6 ತಿಂಗಳ ಮೆಥಡಾಲಜಿ ಮೇಲೆ ಕ್ಲಾಸ್ ತಗೊಂಡ್ಬಿಡ್ತು. ಆವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವ್ದನ್ನ ಹೆಂಗ ಅರ್ಥ ಮಾಡ್ಕೋದು, ಏನೇನಾಗೋದಿಲ್ಲ. ಯಾಕೆ ಮೆಥಡಾಲಜಿ ಮೇಲೆ ಕ್ಲಾಸ್ ತಗೊಳಿಕ್ ಬರಂಗಿಲ್ಲ. ಮತ್ತೇನ್ ಮಾಡ್ಬೇಕು, ಸತತವಾಗಿ ಸುಮ್ಮನೆ ಕುಟುಂಬ ಕೇಳ. ಆದ್ರೆ ನಿನ್ನ ವ್ಯಕ್ತಿತ್ವವನ್ನ ತುಂಬಿಕೊಂಡ್ಬಿಡ್ಬೇಕದು. ಮೆಥಡಾಲಜಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? ಸದ್ಗುರುವಿನ ಸಾಮೀಪ್ಯದಲ್ಲಿ ಶ್ರವಣ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಎಲ್ಲ ಪ್ರಕ್ರಿಯೆಗಳು, ಆ ಎಲ್ಲ ಪ್ರಮಾಣ ಪ್ರಯೋಗಗಳು, ಅವೆಲ್ಲವೂ ಕೂಡ ನನ್ನ ವ್ಯಕ್ತಿತ್ವವನ್ನ ತುಂಬಿಕೊಂಡ್ಬಿಡ್ತಾರೆ. ಇದು ಹೇಳಿ ಮಾಡಿಸುವುದಲ್ಲ, ಡಿಸೈಡ್ ಮಾಡಿ ತಿಳಿಸಿಕೊಡೋದಲ್ಲ. ಯಾಕೋ ರಾಹುಲ್ ಕಾಲದ ನಾಳೆ ವಿಷಯ ಕೊಟ್ಟಿರ್ತದೆ. ಇದು ಬಹಳ ಪವಿತ್ರವಾದದ್ದು, ಬೆಳಿಗ್ಗೆ 4:00 ಬಾ ಹೇಳ್ಕೊಡ್ತೀನ ಅಂತದಲ್ಲ. ಇನ್ನು ಕುಟು ದೀಕ್ಷಾ ತಗೋತಿ ಎಲ್ಲ ಓಕೆ ಫೈನ್ ಗೋ. ಅವ ಹೇಳಿದ್ದ ಅಂದ್ರೆ ಕೇಳಿಸ್ತೇ ನೀವು ಅಲ್ಲ, ಅವ್ನು ಹೇಳಿದ್ದ ಒಂದು ಇವನು ಕೇಳಿಸಿದ್ದ ಒಂದು ಪುಷ್ ಪುಷ್ ಪುಷ್ ಅಂತ ಇದು ಹೇಳ್ಬಿಟ್ರೆ. ಮೊದಲನೇ ಇವ ಜೀನ್ಸ್ ಪ್ಯಾಂಟ್ ಯುವಕ, ಅವೆಲ್ಲ ಕೂದಲೆಲ್ಲ ಸೀನಿಯತ್ ಬಂದಿರ್ತಾವ, ಹಿಪ್ಪಿ ಕೂದಲ. ಅದ್ರ ಸರಿಸಿ ಅವ ಗುರು ಇಲ್ಲಿ ಉಪದೇಶ ಕೊಟ್ಟಾಗ ಅರ್ಧ ಕೇಳಿಸ್ತದ ಅರ್ಧ ಕೇಳಿಸೋದಲ್ಲ. ಅವಾಗ ಅವ ಏನಂತಾನೆ, ಗುರುಗಳು ಕೇಳ್ತಾರೆ, ಕೇಳಿಸ್ತಾ ಮಂತ್ರ ಗೊತ್ತಾಗ ಗುರುಗಳೇ ಧನ್ಯನಾದ ಅಂತ ಹೋಗ್ವಾ ಅಂತ ಹೊರ ಬರ್ತಾನೆ. ಅಲ್ಲಿ ಯೋಗೀಶ್ ಕೂತಿರ್ತಾನೆ. ಈ ಮಂತ್ರ ದೀಕ್ಷೆ ಆತ ಆತ್ವ ಯಾವ ಮಂತ್ರ ಕೊಟ್ಟರು ನನಗೆ ಕೇಳಿಸಿದ್ರು ತಾನೇ, ಅವ್ರು ಯಾವ ಮಂತ್ರ ಕೊಟ್ಟರು ಅನ್ನೋದು ಏನು ಕೇಳಿಸೇ ಇಲ್ಲ, ಮತ್ತೆ ಹೆಂಗೆ ಮಾಡ್ತೀಯ, ಇನ್ನೊಂದು ನಾವು ಕೇಳಿಸ್ಕೊತೀನಿ ಇನ್ನೂ ಬಹುಶಃ ಅದಕ್ಕೆಲ್ಲ ರಾಹು ಕಾಲ, ಪವಿತ್ರ ಕಾಲ, ಗುಳಿ ಕಾಲ ನೀವು ನೋಡಬಹುದು. ಹಾಗೆ ಸರಿಯಾದ ಕಾಲ ನೋಡಿ ನಿನಗೆ ನಾನು ಬೆಟ್ಟದಾದ್ರೆ ಹೇಳ್ಕೊಡ್ತೇನೆ ಅಂತಂದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಗುರು ಲಭ್ಯ ಆಗೋದಷ್ಟೇ, ಸತತವಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನೀನು ಗುರು ಕೊಟ್ಟ ಉಪದೇಶವನ್ನ ಶ್ರವಣ ಮಾಡು, ಶ್ರವಣ ಮಾಡು, ಶ್ರವಣ ಮಾಡು, ಮಾಡು ಮಾಡು ಮಾಡ್ತಾ ಇರುವ ಕಾರಣ ಇಷ್ಟೇ, ಇದು ಶ್ರವಣ ಮೂಲಕವಾಗಿ ಪ್ರಾಪ್ತವಾಗಬೇಕಾದ. ಅದು ಹೆಂಗ್ ಸಾಧ್ಯ? ಇನ್ನೊಂದು ಕುರು ಕೊಡ್ತೇನೆ ನಿಮಗೆ, ಹೆಂಗ್ ಸಾಧ್ಯ ಅಂತಂದ್ರೆ, ಶಾಸ್ತ್ರ ಉಪದೇಶವನ್ನ ಸದ್ಗುರು ನಮಗೆ ಮಾಡ್ತಿರುವಾಗ ಅವರು ಮೆಥಡಾಲಜಿಯಲ್ಲಿ ಮೂಳೆಗೆ ಮೂಳೆಗೆ ಆ ಉಪದೇಶ ಮಾಡ್ತಿರ್ತಾರೆ. ಅದರೊಳಗೆ ಅವರು ಐಕ್ಯರಾಗಿಬಿಟ್ಟಿರ್ತಾರೆ. ಮೆಥಡಾಲಜಿ ಅವರಲ್ಲಿ ಐಕ್ಯವಾಗಿರ್ತದೆ, ಅವರು ಅದರಲ್ಲಿ ಐಕ್ಯವಾಗಿಬಿಟ್ಟಿರ್ತಾರೆ. ಇದನ್ನ ನೀವು ಕೂತ್ಕೊಂಡು ಕೂತ್ಕೊಂಡು ಕೇಳಿ ಕೇಳೇ ಗುರುತಿಸ್ಬೇಕಿದೆ. ನೀವು ಗುರುತಿಸೋ ಪ್ರಯತ್ನ ಮಾಡಬೇಡ ಅಂತ ನಾನೊಂದು ಮಾತು ನಾನು ಮುಂದಿನ ಹೇಳ್ತೇನೆ. ನೀವು ಗುರುತಿಸೋ ಪ್ರಯತ್ನ ಮಾಡಬೇಡ. ಯಾವ ಲಾಜಿಕ್ ತಗೋತಾರೆ, ಯಾವ ನ್ಯಾಯ ತಗೋತಾರೆ, ಇದಕ್ಕೆ ಯಾವ ಉದಾಹರಣೆ ತಗೋತಾರೆ? ಈ ಕೆಲವು ಇಂಗ್ಲಿಷ್ಗಳು ಡೈರಿ ಬರ್ಕೊಂಡ್ಬಂದಿರ್ತಾರೆ. ಇವತ್ತು ಈ ಇದನ್ನ ಕೋಟ್ ಮಾಡ್ಬೇಕು, ಇದನ್ನ ಹಿಂಗ್ ಮಾತಾಡ್ಬೇಕು, ಇದು ಇಂಥ ಉದಾಹರಣೆ ಹೇಳ್ಬೇಕು, ಹಿಂಗ್ ಒಂದು ಲಿಸ್ಟ್ ಮಾಡ್ಕೊಂಡ್ಬಂದಿರ್ತಾರೆ. ಆದ್ರೆ ಉಪನ್ಯಾಸಗಳು ಮಾಡ್ತಾರೆ, ಅದು ಕೈಯಾಗ ಅದ್ರಲ್ಲಿ ಬುಕ್ ಇಟ್ಕೊಂಡಿರ್ತಾರೋ, ಅದು ಚೀಟಿ ಇಟ್ಕೊಂಡಿರ್ತಾರೋ, ಒಂದು ಹಾಳಿ ಇಟ್ಕೊಂಡಿರ್ತಾರೆ, ಇನ್ನೂ ಇಟ್ಕೊಂಡಿರ್ತಾರೆ, ಅದು ಮಾತಾಡಿಸಲು ಮಾಡ್ತಾರೆ. ಮಾತಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಒಂದು ಪಾಯಿಂಟ್ ಮಿಸ್ ಆಗ್ತದೆ. ಗೋವಿಂದ ಕುತ್ಕೊಂಡ್ಬಿಡ, ಬಿಕಾಸ್ ದೇ ಆರ್ ನಾಟ್ ಓನಿಂಗ್ ದಿ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಅನ್ನ ನಾವು ಅದರ ಮೇಲೆ ಒಡೆತನವನ್ನು ಸಾಧಿಸಬೇಕಾಗ್ತದೆ. ಸಬ್ಜೆಕ್ಟ್ ಮೇಲೆ ಒಡೆತನ ಇತ್ತು ಅಂತಂದ್ರೆ ಆವಾಗ ನಿನ್ನ ಮೆಥಡಾಲಜಿ ಸಿಕ್ಕಿಬಿಡ್ತದೆ. ಆ ಮೆಥಡಾಲಜಿ ಸಿಕ್ತು ಅಂತಂದ್ರೆ ಆ ಮೆಥಡಾಲಜಿ ಸಿಕ್ಕ ಮೇಲೆ ನಿನಗೆ ಒಡೆತನ ಸ್ಥಾಪಿತವಾಗ್ತದೆ. ಸೊ ಒಡೆತನ ಸ್ಥಾಪಿತವಾಯ್ತು ಅಂತಂದ್ರೆ ಸಬ್ಜೆಕ್ಟ್ ಇಸ್ ಯುವರ್ಸ್. ಇಲ್ಲಿಂದ ತೆಗೆದ್ರೆ ಅಲ್ಲಿದೆ, ಅಲ್ಲಿಂದ ತೆಗೆದ್ರೆ ಇಲ್ಲಿದೆ, ಎಲ್ಲಿಂದ ತೆಗೆದ್ರೆ ಎಲ್ಲರಿಗೆ ನಿನಗೆ ಗೊತ್ತದ. ಏನು ಹೇಗೆ ಕರೆಕ್ಟ್ ಆಗಿ ಸಿದ್ಧ ಮಾಡಿದ್ರೆ ಗೊತ್ತು. ನಾವು ಇಲ್ಲಿಗೆ ಬಂದೀಗ ಈ ಪ್ರಕಾರವಾಗಿ ವಿವಿಚ್ಛಾದ ವಿವೇಚನೆಯಿಂದ ನೀನು ಅದನ್ನು ಬೇರ್ಪಡಿತು. ಬಾಯ ಗೊತ್ತಿತ್ತು, ಈಗ ನಿಲ್ಲುತ್ತು ನಿಲ್ಲುತ್ತಿದಪ್ಪ. ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಬಾರೋ. ವಿವಿಚ್ಛಾ ತಂದು ನಂಬಿಕ. ನಾವು ಮುಂದಿನ ಶ್ಲೋಕಕ್ಕೆ ಹೋಗ್ತೀನಿ. ಈಗ ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರಾವಭಾಸತೆ ಉದ್ಭಾವೇವಾವಭಾಸೇತ ಸಚ್ಚೇಷು ಪ್ರತಿಬಿಂಬವತ್. ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರಾವಭಾಸತೆ ಉದ್ಭಾವೇವಾವಭಾಸೇತ ಸಚ್ಚೇಷು ಪ್ರತಿಬಿಂಬವತ್. ಸದಾ ಆತ್ಮ ಸರ್ವಗತಃ ಅಪಿ ಸರ್ವತ್ರ ನ ಅವಭಾಸತೆ. ಹೆಚ್ಚಂದದಲ್ಲ ಆತ್ಮ ಏನಪ್ಪ, ಸದಾ ಸರ್ವಗತಃ ಅಪಿ ಎಲ್ಲೆಲ್ಲಿಯೂ ವಾಸ್ತವಾಗಿ ಇದ್ದರೂ ಕೂಡ ಸರ್ವತ್ರ ನ ಅವಭಾಸತೆ. ನಮ್ಗೆಲ್ಲೆಲ್ಲೂ ಕಾಣೋದಿಲ್ಲ, ಗಾಳಿ ಕಾಣಿಸ್ತದೆ, ಬೆಂಕಿ ಕಾಣಿಸ್ತದೆ, ಭೂಮಿ ಕಾಣಿಸ್ತದೆ, ವೃಕ್ಷ ಕಾಣಿಸ್ತದೆ, ಹುಲ್ಲು ಕಾಣಿಸ್ತದೆ, ಆತ್ಮ ಕಾಣಬರ್ತಲ್ಲ. ಮತ್ತೆ ನೋಡಿದ್ರೆ ಆತ್ಮ ಎಲ್ಲೆಲ್ಲಿಯೂ ಇದೆ. ಆತ್ಮನು ಎಲ್ಲೆಲ್ಲಿಯೂ ಇದ್ದ ಮೇಲೆ ಎಲ್ಲೆಲ್ಲಿಯೂ ನನಗೆ ಆತ್ಮನೇ ಕಾಣಬೇಕಲ್ವೋ? ನನಗೆ ಹುಲ್ಲು ಯಾಕೆ ಕಾಣಬೇಕು? ನನಗೆ ಹಣ್ಣು ಯಾಕೆ ಕಾಣಬೇಕು? ನನಗೆ ನಕ್ಷತ್ರ ಸೂರ್ಯ ಚಂದ್ರಾಗಳು ಯಾಕೆ ಕಾಣಬೇಕು? ನಾವು ಪಂಚಮಹಾಭೂತಗಳು ಯಾಕೆ ಕಾಣಬೇಕು? ಎಲ್ಲೆಲ್ಲಿಯೂ ಆತ್ಮನೇ ಇದ್ಮೇಲೆ ಎಲ್ಲೆಲ್ಲೂ ನನಗೆ ಆತ್ಮನೇ ಕಾಣಬೇಕು. ಎಲ್ಲೆಲ್ಲಿಯೂ ವ್ಯಾಪ್ತನಾದ ಈ ಆತ್ಮನನ್ನ ನೀನು ಗುರುತಿಸಬೇಕಾಗಿದ್ದಲ್ಲಿ ಬುದ್ಧೋ ಏವ ಅವಭಾಸೇತ. ಓಕೆ, ಮಲಗುಂದದಲ್ಲಿ ಮಲಗುಂದ ಗುಡ್ಡ ಕಾಣಿಸ್ತದೆ, ಗುಡ್ಡದ ಮೇಲೆ ವರಸಿದ್ಧ ವಿನಾಯಕನ ದೇವಸ್ಥಾನ ಕಾಣಿಸ್ತದೆ, ಮಲಗುಂದ ಆಶುವಿದ್ಯಾನಿಕೇತನ ಕಾಣಿಸ್ತದೆ, ವಿಶ್ವಚೇತನ ಕಟ್ಟಡ ಕಾಣಿಸ್ತದೆ, ಗುರು ಮಂದಿರ ಪ್ರಸಾದ ಮಂದಿರ ಕಾಣಿಸ್ತದೆ, ಅನಾಥಾಶ್ರಮ ಕಾಣಿಸ್ತದೆ. ಸತ್ಯ ಹೇಳಪ್ಪ, ನಿನಗೆ ಮಲಗುಂದದ ಗುಡ್ಡದ ಮೇಲೆ ನಿನಗೆ ಗಣಪತಿ ದೇವಸ್ಥಾನ ಕಾಣಿಸ್ತು, ನಿನ್ನ ಅಂತಃಕರಣ ರೋಗ ದೇವಸ್ಥಾನ ಕಾಣಿಸ್ತು. ಇದು ನಮ್ಮ ಆಭಾಸ, ನಮ್ಮ ಅನಿಸಿಕೆ ಅಷ್ಟೇ. ನಮ್ಮ ಅನಿಸಿಕೆ ಅನ್ನೋದಂದ್ರೆ ಕೆಂಪು ಹೂವನ್ನ ನಾ ಹೊರಗಡೆ ನೋಡ್ತಾ ಇದ್ದೇನೆ, ಇದು ನಮ್ಮ ಅನಿಸಿಕೆ, ಇದು ನಮ್ಮ ಅನಿಸಿಕೆ. ಎಲ್ಲ ಅನಿಸಿಕೆಗಳು ಸತ್ಯ ಇರ್ತಾವೆ ಅಂತ ಏನಿಲ್ಲ. ಇದು ಕೆಂಪು ಹೂವು ಹೊರಗಡೆ ಸಾಂಜಿ ಕೈಯೊಳಗೆ ನಾವು ಕೆಂಪು ಹೂವನ್ನ ನೋಡ್ತಾ ಇದ್ದೇವಿ ಅಂತ ನಮ್ಗೆ ಅನಿಸ್ತದ. ವಾಸ್ತವಿಕವಾಗಿ ನಾವು ಇದನ್ನ ಎಲ್ಲಿ ನೋಡಿರ್ತೀವಿ ಅಂತಂದ್ರೆ ನಮ್ಮ ಅಂತಃಕರಣದಲ್ಲಿ ನೋಡಿರ್ತೀವಿ. ಈಗ ನಿಮ್ ಎದುರಿಗಿರುವ ಈ ಹೂವು ನಿಮ್ ಎದುರಿಗದು ಕಾಣ್ತಾ ಇಲ್ಲ, ಈ ಹೂವು ನಿಮ್ಮ ಕಣ್ಣು ಲೆನ್ಸ್ ಮೂಲಕವಾಗಿ ಅದು ಒಳಗ ಪಟಲದ ಮೇಲೆ ಹೋಗಿ ಅಲ್ಲಿ ಅಂತಃಕರಣದಲ್ಲಿ ಅದು ಏನು ಮೂಡುತ್ತದೋ ಅದನ್ನ ನಾವು ನೋಡ್ತಿರ್ತೀವಿ. ಇನ್ನು ಚಂದ ಹೇಳ್ಬೇಕಾ, ಕೈಯೋ ಕ್ಯಾಮ್ರಾ ತಗೋ, ಕೈಯೋ ಕ್ಯಾಮ್ರಾ ತಗೋ, ಕ್ಯಾಮ್ರಾ ತಗೊಂಡು ನಿನಗೆ ಎಲ್ಲಿ ಫೋಟೋ ಕ್ಲಿಕ್ ಮಾಡ್ಬೇಕಾದ್ರೆ ಆ ಕಡೆಗೆ ಕ್ಯಾಮ್ರಾ ತಗೊಂಡು ಹೋಗು. ಈಗ ಹೇಳು ನೀನು ಏನನ್ನು ನೋಡ್ತಾ ಇದ್ದಿ, ಈ ವೃಕ್ಷದ ಚಿತ್ರ ನನಗೆ ಕ್ಲಿಕ್ ಮಾಡಬೇಕಾಗಿದೆ, ಈಗ ಸ್ವಾಮೀಜಿಯ ಚಿತ್ರವನ್ನು ನಾವು ಕ್ಲಿಕ್ ಮಾಡಬೇಕಾಗಿದೆ. ಈ ಕ್ಯಾಮ್ರಾ ತಗೊಂಡು ಸ್ವಾಮೀಜಿ ಹತ್ರ ಫೋಕಸ್ ಮಾಡಿದಾಗ ಈಗ ನನಗೆ ಹೇಳು, ನಿನಗೆ ಅಲ್ಲಿ ನೋಡ್ತಾ ಇರೋದು ಆ ಸ್ವಾಮೀಜಿನೋ ಅಥವಾ ಆ ಸ್ವಾಮೀಜಿಯ ಪ್ರತಿಬಿಂಬವನ್ನು? ಹಾಗಾಗಿ ಏನ್ ನೋಡ್ತಾ ಇದ್ದಿ, ನೀವು ಹೊರಗಿರೋ ಸ್ವಾಮಿ ನೋಡ್ತಾನೆ ಇಲ್ಲ, ಹೊರಗಿರುವ ಜಾಮ ನಾವು ತಿಂದೇ ಇಲ್ಲ ಅಲ್ಲ. ಇದು ಅದು ಡ್ರಾಸ್ಟಿಕ್ ಸ್ಟೇಟ್ಮೆಂಟ್. ಇದು ಆ ಜಾಮೂನಿನ ರುಚಿ, ಆ ಜಾಮೂನಿನ ಸಿಹಿನೋ ಕಹಿನೋ ಅದೇನಿದೆಯೋ ಅದು ಅಂತಃಕರಣದಲ್ಲಿ ಸ್ಪಷ್ಟವಾಗಿಬಿಟ್ಟಿರ್ತದೆ. ಅದರ ರುಚಿಯನ್ನ ನೋಡ್ತೀವಿ ನಾವು, ನೋಡಿಬಿಟ್ಟು ಜಾಮೂನ್ ರುಚಿಯಾಗಿದೆ ಅಂತ ಹೇಳಿ. ಎಲ್ಲಿದೆ ಜಗತ್ತು? ಹಾ, ಎಲ್ಲಿದೆ ಜಗತ್ತು? ನಮ್ಮ ಅಂತಃಕರಣದಲ್ಲಿ ಜಗತ್ತು, ಇದು ಹೊರಗಿಲ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸರ್ವಗತಃ ಅಪಿ ಆತ್ಮ ಸರ್ವತ್ರ ಭಾವಿಸುತ್ತೆ. ಮತ್ತೆ ಎಲ್ಲಿ ಕಾಣಿಸ್ತದಪ್ಪ ಅಂದ್ರೆ ಎಲ್ಲವೂ ನನಗೆ ಎಲ್ಲಿ ಕಾಣಿಸ್ತದೆಯೋ ಅಲ್ಲಿಯೇ ನಮಗೆ ಭಗವಂತನು ಕಾಣ್ತಾನೆ. ಸಮಸ್ತ ಈ ಸೃಷ್ಟಿಯು ನನಗೆ ಎಲ್ಲಿ ಕಾಣಿಸ್ತದೆ ಅಲ್ಲೇನೆ ಭಗವಂತನು ಕಾಣಿಸ್ತಾನೆ. ಅವಭಾಸೇತ ಸಂಧಿ ನೋಡ್ಕೊಳ್ಳಿ, ಬುದ್ಧವು ಏವ ಅವಭಾಸೇತ, ಬುದ್ಧಿಯಲ್ಲಿಯೇ ಅವನು ಸ್ಪಷ್ಟವಾಗಿ ಕಾಣುತ್ತಾನೆ. ಕಥಂ ಅಂತ ಸಣ್ಣ ಉದಾಹರಣೆ ಕೊಡ್ತಾರೆ, ಸ್ವಚ್ಛೇಶು ಪ್ರತಿಬಿಂಬವತ್, ಸ್ವಚ್ಛೇಶು ಪ್ರತಿಬಿಂಬವತ್, ಸ್ವಚ್ಛೇಶು ಸ್ವಚ್ಛೇಶು ಶುದ್ಧವಾದ, ಸ್ವಚ್ಛೇಶು ಅಂದ್ರೆ ಶುದ್ಧವಾದ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಹೇಗೆ ಕಾಣ್ತದೋ ಹಾಗೆ ಭಗವಂತನ ಅಸ್ತಿತ್ವ ಶುದ್ಧವಾದ ಅಂತಕ್ಕಂಥದ್ದು ಕಾಣ್ತದೆ. ಸ್ವಲ್ಪ ವಿಜ್ಞಾನದ ಕಡೆ ತಗೊಂಡು ಹೋಗ್ತೇನೆ ನಿಮಗೆ. ಈಗ ನಾವೆಲ್ಲ ಕೂತ್ಕೊಂಡಿದ್ದೀವಿ, ಇಲ್ಲಿ ಗೋಡೆ ಇದೆ, ಇಲ್ಲಿಯೂ ಗೋಡೆ ಇದೆ, ಇಲ್ಲಿ ಒಂದು ಸ್ಕ್ರೀನ್ ಇದೆ. ಈಗ ಈ ಮೂರು ಮಾಧ್ಯಮದಲ್ಲಿಯೂ ನನ್ನ ಪ್ರತಿಬಿಂಬ ಇದೆ, ಅಲ್ಲಿ ಕನ್ನಡಿ ಇದೆ. ಈ ಮೂರು ಮಾಧ್ಯಮದಲ್ಲಿ ಪ್ರತಿಬಿಂಬ ಇದ್ದರೂ ಕೂಡ ನನ್ನ ಪ್ರತಿಬಿಂಬ ಕನ್ನಡಿ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕೆ? ಇದು ಶುದ್ಧ ಇದೆ ನೋಡಿ, ಮಣ್ಣೆಲ್ಲೇ ಇದು ಶುದ್ಧವಾಗಿದೆ, ಪ್ರತಿಫಲಿಸುವಷ್ಟು ಶುದ್ಧ ಇಲ್ಲ, ರಿಫ್ಲೆಕ್ಷನ್ ಆಗುವ ಮಟ್ಟಕ್ಕೆ ಅದು ಶುದ್ಧ ಇಲ್ಲ. ಅದನ್ನೇ ನೀವು ಪಾಲಿಶ್ ಮಾಡ್ತಾ ಹೋಗಿ ನೋಡೋಣ, ಪಾಲಿಶ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದಂತೆ ನನ್ನ ಪ್ರತಿಬಿಂಬ ಹೊಸದಾಗಿ ಮೂಡ್ತೋ ಎಂಬುದನ್ನು ಮೂಡಿತ್ತೋ ಹಾಗೆ ಇಲ್ಲಿ ಕೂಡ ಅಂತಃಕರಣದಲ್ಲಿ ಯಾವತ್ತಿಗೂ ಆತ್ಮ ಕರ್ತ ಹುಡುಗಿ ಇನ್ನೊಂದು ಏನೂ ಇಲ್ಲ ಅಲ್ಲಿ ಕಾಣದಿಲ್ಲಲ್ರಿ ಯಾಕೆ ಕಾಣದಿಲ್ಲ ಅದು ತನ್ನ ಶುದ್ಧತೆಯನ್ನ ಇಟ್ಟುಕೊಂಡಿಲ್ಲ ಹೌದಾ ಸ್ವಚ್ಛೇಶು ಪ್ರತಿಬಿಂಬವತ ಅದು ಅಷ್ಟು ಸ್ವಚ್ಛ ಇಲ್ಲ ಈ ಸ್ವಚ್ಛ ಮಾರ್ಗ ಆವಾಗ ಆತ್ಮ ಸ್ಪಷ್ಟವಾಗಿ ದೇಹೇಂದ್ರಿಯ ಮನೋ ಬುದ್ಧಿ ಪ್ರಕೃತಿದ್ಯೋ ವಿಲಕ್ಷಣ ಸದ್ವೃತ್ತಿ ಸಾಕ್ಷಿಣಂ ವಿದ್ಯಾ